50 languages. 5 5 البلدان واللغات. ದೇಶಗಳು ಮತ್ತು ಭಾಷೆಗಳು. ಜಾನ್ ಮೆನ್ ಲಂಡನ್. ಲಂಡನ್ ನಿಂದ ಬಂದಿದ್ದಾನೆ. ಲಂಡನ್ ತಕ ಫಿ ಬ್ರಿಟಾನಿಯಾ ಅಲ್ಅಜ್ಮ. ಲಂಡನ್ ಇಂಗ್ಲೆಂಡಿನಲ್ಲಿದೆ. ಹುವ ಯತಕಲ್ಲಮು ಅಲ್ಇಂಗ್ಲಿಜಿಯ. ಅವನು ಇಂಗ್ಲಿಷ್ ಮಾತನಾಡುತ್ತಾನೆ. ಮರಿಯಾ ಮೆನ್ ಮಾಡ್ರಿಡ್. ಮರಿಯಾ ಮ್ಯಾಡ್ರಿಡ್ ನಿಂದ ಬಂದಿದ್ದಾಳೆ. ಮಾಡ್ರಿಡ್ ತಕ ಫಿ ಇಸ್ಪಾನಿಯಾ. ಮ್ಯಾಡ್ರಿಡ್ ಸ್ಪೇನ್ ನಲ್ಲಿ ಇದೆ. ಹಿಯ ತತಕಲ್ಲಮು ಇಸ್ಪಾನಿಯಾ. ಅವಳು ಸ್ಪ್ಯಾನಿಶ್ ಮಾತನಾಡುತ್ತಾಳೆ. ಪೀಟರ್ ವಾ ಮಾರ್ಥಾ ಮೆನ್ ಬರ್ಲಿನ್. ಪೀಟರ್ ಮತ್ತು ಮಾರ್ಥಾ ಬರ್ಲಿನ್ ನಿಂದ ಬಂದಿದ್ದಾರೆ. ಬರ್ಲಿನ್ ತಕಾವು ಫಿ ಅಲ್ಮಾನಿಯಾ. ಬರ್ಲಿನ್ ಜರ್ಮನಿಯಲ್ಲಿದೆ. ಹಲ್ ತತಕಲ್ಲಮಾನ ಅಲ್ಮಾನಿಯಾ. ನೀವಿಬ್ಬರು ಜರ್ಮನ್ ಮಾತನಾಡುತ್ತೀರಾ? ಲಂಡನ್ ಆಸಿಮ. ಲಂಡನ್ ಒಂದು ರಾಜಧಾನಿ. ಮದ್ರಿದ್ ವಬರ್ಲಿನ್ ಆಸಿಮತಾನಿ ಐದನ್. ಮ್ಯಾಡ್ರಿಡ್ ಮತ್ತು ಬರ್ಲಿನ್ ರಾಜಧಾನಿಗಳು. ಅಲಾವಾಸಿಮು ಕಬೀರತುನ್ ವಸಾಹಿಬ. ರಾಜಧಾನಿಗಳು ದೊಡ್ಡವು ಮತ್ತು ಗದ್ದಲದ ಜಾಗಗಳು. ಫರಾನ್ಸ ತಕಾವು ಫಿ ಯುರೋಪ. ಫ್ರಾನ್ಸ್ ಯುರೋಪ್ನಲ್ಲಿ ಇದೆ. ಮಸ್ರ ತಕಾವು ಫಿ ಅಫ್ರಿಕಿಯಾ. ಈಜಿಪ್ಟ್ ಆಫ್ರಿಕಾದಲ್ಲಿ ಇದೆ. ಅಲ್ಯಬಾನ್ ತಕಾವು ಫಿ ಆಸಿಯಾ. ಜಪಾನ್ ಏಷ್ಯಾದಲ್ಲಿ ಇದೆ. ಕೆನಡಾ ತಕಾವು ಫಿ ಅಮೆರಿಕಾ ಶಮಾಲಿಯಾ. ಕೆನಡಾ ಉತ್ತರ ಅಮೆರಿಕದಲ್ಲಿ ಇದೆ. ಪನಾಮಾ ತಕಾವು ಫಿ ಅಮೆರಿಕಾ ಲೋಸ್ತ. ಪನಾಮಾ ಮಧ್ಯ ಅಮೆರಿಕದಲ್ಲಿ ಇದೆ. ಅಲ್ ಬ್ರೆಜಿಲ್ ತಕಾವು ಫಿ ಅಮೆರಿಕಾ ಜನೂಬಿಯಾ. ಬ್ರೆಜಿಲ್ ದಕ್ಷಿಣ ಅಮೆರಿಕದಲ್ಲಿ ಇದೆ.